ಬುಧವಾರ ರೈತ ಉತ್ಪಾದಕ ಸಂಸ್ಥೆಗಳ ಸ್ಥಾಪನೆ ಕುರಿತಂತೆ ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದ ಕೆಆರ್ ಬಾಬು ಅವರೊಡನೆ ಸಂವಾದ ಇದೆ. ಈಗ ಅನೇಕ ಕಡೆ ರೈತ ಉತ್ಪಾದಕ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಲಾಗ್ತಾ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ಈ ವಿಚಾರಗಳು ನಿಮಗೆ ಮಾರ್ಗದರ್ಶನ ನೀಡ್ತವೆ. ಕರೆ ಯಾರದು ನೋಡೋಣ. ನಮಸ್ಕಾರ, ಮಾತಾಡಿ. ಹೇಳಿ, ಯಾರು ತಾವು? ಯಾರು ತಾವು? ಕೇಳ್ತಾ ಇದೆಯಾ? ನಿಮ್ಮ ಧ್ವನಿ ನಮಗೆ ಕೇಳ್ತಾ ಇಲ್ಲ. ಇಲ್ಲ, ಕೇಳ್ತಾ ಇಲ್ಲ. ಶ್ರೋತೃಗಳೇ, ನೇರ ಪ್ರಸಾರದಲ್ಲಿ ಕಾರ್ಯಕ್ರಮ ಬಿತ್ತರವಾಗ್ತದೆ. ಕೆಲವೊಬ್ಬರ ಕರೆಯನ್ನು ನಾವು ಸ್ವೀಕರಿಸಲಿಕ್ಕೆ ಕಷ್ಟ ಆಗ್ಬೋದೇನೋ, ತಾಂತ್ರಿಕ ಸಮಸ್ಯೆಗಳಿರ್ತವೆ. ಆದರೂ ಪ್ರಯತ್ನ ಮಾಡಿ. ಮಳೆಗಾಲ ಶುರುವಾಯ್ತಂದರೆ ನೆಟ್ವರ್ಕಿಂದು ಇನ್ನು ಕೇಬಲ್ ಕನೆಕ್ಷನ್ ಮತ್ತೊಂದು ಮಗದೊಂದು ಸಮಸ್ಯೆ ಆಗ್ಬೋದು. ಆದರೂ ಪ್ರಯತ್ನ ಮಾಡಿ. ನಮಸ್ಕಾರ, ಯಾರು ತಾವು? ಹೇಳಿ, ಯಾರು? ವ್ಯತ್ಯಾಸ ಆಗ್ತಾ ಇದೆ. ರೈತ ಉತ್ಪಾದಕ ಸಂಸ್ಥೆಗಳು ಒಂದು ರೀತಿಯಲ್ಲಿ ಸಹಕಾರಿ ಮನೋಭಾವನೆಯಿಂದ ಕಟ್ಟಿ ಬೆಳೆಸುವ ಸಂಘಟನೆಗಳು. ಉಪಯೋಗ ಆಗುತ್ತೆ ಚೆನ್ನಾಗಿ ಕೆಲಸಗಳನ್ನು ಮಾಡಿದರೆ. ವ್ಯತ್ಯಾಸ ಆಗ್ತಾ ಇದೆ. ಕೊಡಗಿನಲ್ಲಿ ಅಲ್ದಲನೆ ರಾಜ್ಯದಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ರೈತ ಉತ್ಪಾದಕ ಸಂಸ್ಥೆಗಳಿದ್ದಾವೆ. ಚೆನ್ನಾಗಿ ಕೆಲಸ ಮಾಡುವ ಒಂದು ನಿದರ್ಶನಗಳನ್ನು ನಾವು ನೋಡ್ತಾ ಇದ್ದೀವಿ. ನಮಸ್ಕಾರ, ತಾವ್ಯಾರು? ಹಲೋ. ಹಾ, ತಮ್ಮ ಹೆಸರು? ವ್ಯತ್ಯಾಸ ಆಯ್ತು ಶ್ರೋತೃಗಳೇ. ಸಹಕಾರಿ ಸಂಘಗಳನ್ನು ಅನೇಕ ಕಡೆ ಹೇಗೆ ಸ್ಥಾಪನೆ ಮಾಡಲಾಗಿದೆಯೋ ಹಾಗೆ ಈ ರೈತ ಉತ್ಪಾದಕ ಸಂಸ್ಥೆಗಳನ್ನು ವಿಶೇಷವಾಗಿ ರಚನೆ ಮಾಡಿಕೊಂಡು ಪ್ರಯೋಜನಗಳನ್ನು ಕಾಣಬಹುದು. ನಮಸ್ಕಾರ, ಹೇಳಿ, ಯಾರು ತಾವು? ತಮ್ಮ ಹೆಸರು? ಶರತ್ ಕುಮಾರ್ ಅಂತ. ಶರತ್ ಕುಮಾರ್, ಎಲ್ಲಿಂದ ಅಣ್ಣ? ಮೈಸೂರಿಂದ ಸರ್. ಎಲ್ಲಿಂದ? ಮೈಸೂರು. ಮೈಸೂರು. ಮೈಸೂರಿಗೆ ನೀವು ರೇಡಿಯೋದಲ್ಲಿ ಕೇಳ್ತೀರಾ ಅಥವಾ ನ್ಯೂಸ್ ಆನ್ ಏರ್ ಆ್ಯಪ್ ಮೂಲಕ ಕೇಳ್ತೀರಾ? ರೇಡಿಯೋದಿಂದ ಸರ್. ರೇಡಿಯೋದಿಂದ. ತಾವು ಕೃಷಿಕರ ಶರತ್ ಅವರೇ? ಹಾಂ ಸರ್. ಎಲ್ಲಿಯವರು ತಾವು? ಮೈಸೂರಿಂದ 60 ಕಿಲೋಮೀಟರ್ ದೂರ ಸರ್, ತಲಕಾಡ ಅಂತ. ಓಹೋ, ತಲಕಾಡು. ಮೈಸೂರಿಂದ 60 ಕಿಲೋಮೀಟರ್ ಆಗುತ್ತೆ. ಏನ್ ಬೆಳಿತೀರಿ ಶರತ್ ಅಣ್ಣ? ಮೊಬೈಲ್ ಮೂಲಕ ಕೇಳ್ತೀರಿ ಮತ್ತೆ ಮೈಸೂರು ಆಕಾಶವಾಣಿ ನಿಮಗೆ ಸಿಗುತ್ತಾ? ಈ ಸಾರಿ ಎಲ್ಲ ಮಳೆ ಹೇಗಿದೆ ನಿಮ್ ಕಡೆಗೆ? ಮಳೆ ಕಮ್ಮಿ ಸರ್ ನಮ್ ಕಡೆ ಎಲ್ಲ. ಮಳೆ ಕಡಿಮೆ ಇದ್ರೆ ತರಕಾರಿ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರಲ್ವಾ? ಇಲ್ಲ ಸರ್, ಡ್ರಿಪ್. ಅದೇ ಅಂದ್ರೆ ಮಳೆ ಹಿಡಿತಂದ್ರೆ ಅಥವಾ ಮಳೆ ಹೆಚ್ಚಿಗೆ ಬಂತಂದ್ರೆ ತರಕಾರಿಗಳು ಕೈ ಕೊಟ್ಬಿಡ್ತಾವಂತ ಅನ್ನೋ ಮಾತನ್ನ ನಾವು ಕೇಳ್ತಾ ಇರ್ತೀವಿ ಅಲ್ವಾ? ಹನಿ ನೀರಾವರಿ ಮಾಡಿಕೊಂಡು ತರಕಾರಿಗಳನ್ನ ಬೆಳೆಕೊಳ್ತದ್ರಿ. ತೋಟಗಾರಿಕೆ ಇಲಾಖೆಯಿಂದ ಸಹಾಯಧನ ಅನುದಾನ ಸಿಕ್ಕಿದ್ಯಾ ಹನಿ ನೀರಾವರಿಗೆ? ತಾವು ಎಲ್ಲವರೆಗೂ ಓದಿದ್ರಿ ಶರತಣ್ಣ? ನಾವು 9th ಸರ್. 9th? ಹಾ ಹಾ, ನೋಡಿ 9th ಅಂತ ಹೇಳ್ತೀರಿ. ಇಂಗ್ಲಿಷ್ ನಿಮ್ಗೆ ಗೊತ್ತಿದೆ. ಹೌದು, ಅದಕ್ಕೆ ಇಂಗ್ಲಿಷ್ನಲ್ಲಿ ಹನಿ ನೀರಾವರಿಗೆ ಏನಂತ ಕರೀತಾರೆ ಅಂತ ಹೇಳ್ತೀರ ಅನ್ಕಂಡೆ ಪ್ರಶ್ನೆನ ಕೇಳಿದ್ವಿ. ಉತ್ತರ ನಿಮಗೆ ಸುಲಭವಾಗಿ ಸಿಗುತ್ತಂತ ಅನ್ಕೊಂಡಿದ್ವಿ. ಹನಿ ನೀರಾವರಿ. ವ್ಯತ್ಯಾಸ ಆಯ್ತು ಶ್ರೋತೃಗಳು. ಹನಿ ನೀರಾವರಿಗೆ ಇಂಗ್ಲಿಷ್ನಲ್ಲಿ ಏನಂತ ಕರೀತಾರೆ ಅನ್ಕೊಂಡು ನಾವು ಶರತ್ ಕುಮಾರ್ ಅವರನ್ನ ಕೇಳ್ತಾ ಇದ್ವಿ. ಅಷ್ಟೊತ್ತಿಗೆ ಕಡಿತವಾಯ್ತು. ಮುಂದೆ ಅವರು ಯಾರು ನೋಡೋಣ. ನಮಸ್ಕಾರ, ಮಾತಾಡಿ. ಬಿಳಿಗೆರೆಯಿಂದ. ತಮ್ಮ ಹೆಸರು? ಕುಶಾಲಪ್ಪನವರು. ಬಿಳಿಗೆರೆಯಲ್ಲಿ ಇದ್ದೀರಾ ಅಥವಾ ಎಲ್ಲಿ? ಹೌದಾ, ನಮ್ಮ ರೇಡಿಯೋ ಕಾರ್ಯಕ್ರಮಗಳನ್ನು ಎಷ್ಟು ವರ್ಷದಿಂದ ಕೇಳ್ತಿದ್ರಿ ಕುಶಾಲಪ್ಪನವ್ರೆ? ನಿಮ್ಮ ಧ್ವನಿ ಸ್ವಲ್ಪ ವ್ಯತ್ಯಾಸ ಆಗ್ತಾ ಇದೆ. ಆ ಕಡೆ ಕಡೆ ಒಳ್ಳೆ ಜಾಗನ ಹಿಡ್ಕೊಳ್ತೀರ ನೋಡಿ. ಅದು ಈ ಬೆಟ್ಟ ಗುಡ್ಡಗಳ ಈ ನಾಡಿನಲ್ಲಿ. ಆದ್ರೂ ಅಲ್ಲಲ್ಲಿ ತುಂಡು ತುಂಡು ಆಗ್ತಾ ಇದೆ ಧ್ವನಿ. ಕುಶಾಲಪ್ಪನವರು, ತಮ್ಮದು ತೋಟ ಎಷ್ಟಿದೆ? 3 ಎಕರೆ. ಕಾಫಿ ತೋಟ ಅಲ್ವಾ? ಭತ್ತ ಬೆಳ್ಕೊಂತೀರಾ? ದನಕರುಗಳು ಇಟ್ಕೊಂಡಿದ್ದೀರಾ? ಒಂದು ಹಸು ಇಟ್ಕೊಂಡಿದ್ವಿ. ಒಂದು ಹಸು ಎತ್ತುಗಳು ಇದೆ ಸರ್. ಇವಾಗ ಎಲ್ಲ ತೋಟ ಮರ ಮತ್ತೆ ದಾರಿ ಹಿಂಸೆ ಹಾಗಾಗಿ ಎಲ್ಲ ಭೂಮಿ ಟಿಲ್ಲರ್ ಮಾಡೋದು. ಓಹೋ ಹೋ, ಟಿಲ್ಲರ್ ತಗೊಂಡು ಎಷ್ಟು ವರ್ಷ ಆಯ್ತು? ಇಲ್ಲ ತಕೊಂಡ್ ಎತ್ತುಗಳು ಕೊಟ್ಟ ನಂತರ ಒಂದು 6-7 ವರ್ಷ ಆಯ್ತು. ಚೆನ್ನಾಗಿ ಇಟ್ಕೊಂಡಿದ್ರಿ. ಟಿಲ್ಲರ್ ತಗೊಂಡ್ಲಿಕ್ಕೆ ಸಹಾಯಧನ ಸಿಕ್ತಾ ಇಲಾಖೆಯಿಂದ? ಇಲ್ಲ ಸರ್, ಲೋಕಲ್ ಅಲ್ಲಿ ಸೆಕೆಂಡ್ ತಕೊಂಡಿರೋದು. ಓಹೋ ಹೋ ಹೋ, ಎಷ್ಟು ಬಿದ್ದಿತ್ತು? 45,000 ಆಯ್ತು. ಓಹೋ, ಚೆನ್ನಾಗಿ ಇಟ್ಕೊಂಡ್ರೆ ಇನ್ನೂ 10 ವರ್ಷ ಕಾಪಾಡ್ಕೊಂಡು ಬಳಸ್ಕೋಬೋದಲ್ವಾ? ನಮ್ಮ ಕೈಯಲ್ಲೇ ಸರ್, ನಾನದಲ್ಲಿ ಗದ್ದೆ ಉಳುಮೆ ಮಾಡ್ತೀನಿ, ಮತ್ತೆ ಮಕ್ಕಳಿಗೆ ಆಗುತ್ತೆ ಭತ್ತ ಕ್ಲೀನ್ ಮಾಡ್ಲಿಕ್ಕೆ, ಕಾಫಿ ಕ್ಲೀನ್ ಮಾಡ್ಲಿಕ್ಕೆ ಎಲ್ಲ ಅದರಲ್ಲೇ ಮಾಡ್ಕೊಂಡಿದ್ದೀನಿ. ನೋಡಿ ನೋಡಿ, ಅದೇ ಬರೀ ಒಂದೇ ಕೆಲಸ ಅಲ್ಲ, 4-6 ಕೆಲಸಗಳನ್ನ ಟೇಲರ್ ಇಂದ ಮಾಡ್ಕೋಬಹುದಲ್ವಾ? ಹೌದು ಸರ್. ಮತ್ತೆ ಒಳ್ಳೆ ಮೆಣಸು ನಮ್ದು ಕರೆಂಟ್ ಬೇಕು, ಇಲ್ಲ ಎನಿಟೈಮ್ ಇರಲ್ಲ, ಒಳ್ಳೆ ಮೆಣಸು ಬೇಕು ಅದರಲ್ಲೇ ಮಾಡೋದು ಅಲ್ವಾ? ನೋಡಿ, ಖುಷಿ ಆಯ್ತು. ಟೇಲರ್ ಎಲ್ಲದಕ್ಕೂ ಆಗುತ್ತೆ ಸರ್, ಏನು ಇಂಜಿನ್ ಬೆಲ್ಟ್ ಸಿಸ್ಟಮ್ ಮಾಡ್ಕೊಂಡ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ನಿಜ. ನಿಮ್ಮ ನಂಬರ್ ಹೇಳಿ ಕುಶಲಪ್ಪನವ್ರೆ. ಸರ್ ನಂದು 9-4 9483392508. ಪ್ರಶ್ನೆ ಕೇಳ್ತಾ ಇದ್ವಿ, ಹನಿ ನೀರಾವರಿಯನ್ನ ಇಂಗ್ಲಿಷ್ ನಲ್ಲಿ ಏನಂತ ಕರೀತಾರೆ ಅಂತ. ನೀರಾವರಿ ತೊಟ್ಟಿಗೆ ತಿರುತ್ತಲ್ಲ, ನಿಮ್ಗೆ ಗೊತ್ತಿದೆ? ಪೈಪ್ನಿಂದ ಕೊಳವೆಯಿಂದ ಹನಿ ನೀರಾವರಿಯನ್ನ ಇಂಗ್ಲಿಷ್ ನಲ್ಲಿ ಏನಂತ ಕರೀತಾರೆ? ನೋಡಿ ನೋಡಿ, ಇಲ್ಲ ತಕ್ಷಣ ನಿಮ್ಗೆ ನೆನಪಾಗ್ತಾ ಇಲ್ಲ. ಡ್ರಿಪ್ ಇರಿಗೇಷನ್. ಹನಿ ಹನಿ ಬರೋದ್ರಿಂದ ಈಗ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಡ್ರಿಪ್ ಹಾಕ್ತಾರೆ ಅಂತ ಕೇಳ್ತೀವಲ್ವಾ? ಗ್ಲೂಕೋಸ್ ಡ್ರಿಪ್ ಅಲ್ವಾ? ಅಲ್ಲಿ ಒಂದೊಂದು ಹನಿ ಬರುತ್ತೆ, ನೀರು ಸಹ ಹನಿ ಹನಿಯಾಗಿ ಹೋಗೋದ್ರಿಂದ ಡ್ರಿಪ್ ಇರಿಗೇಷನ್ ಅನ್ಕೊಂಡು ಕರೀತಾರೆ. ಹೌದು ಹೌದು, ಒಳ್ಳೇದಾಗ್ಲಿ, ಮಾತಾಡೋಣ. ಧನ್ಯವಾದ, ನಮಸ್ಕಾರ. ಕೇಳಿದ್ರೆ ನೀರಿನ ಕೊರತೆ ಇರುವ ಪ್ರದೇಶಗಳಲ್ಲಿ ಅಥವಾ ಹಂಗಾಮಿನಲ್ಲಿ, ವಿಶೇಷವಾಗಿ ಕೊಡಗಿನಲ್ಲಿ ಬೇಸಿಗೆಯಲ್ಲಿ ನೀರಿನ ಕೊರತೆ ಕಾಣಿಸುತ್ತೆ ಅನ್ನೋ ಥರ ಎಷ್ಟೋ ಜನ ಮಾತಾಡಿದೆ. ಆ ಸಂದರ್ಭಕ್ಕೆ ಹನಿ ನೀರಾವರಿ ಅಥವಾ ಡ್ರಿಪ್ ಇರಿಗೇಷನ್ನು ಉಪಯುಕ್ತ. ಮುಂದಿನ ಕಡೆ ನಮಸ್ಕಾರ, ಯಾರು ತಾವು? ನಿಮ್ಮ ರೇಡಿಯೋ ಸದ್ದು ಕಡಿಮೆ ಮಾಡಿ. ಹಲೋ, ನಿಮ್ಮ ರೇಡಿಯೋ ಸದ್ದು ಕಡಿಮೆ ಮಾಡಿ. ನಿಮ್ಮ ಹೆಸರು? ಗಣೇಶ್ ಕುಮಾರ್ ಅಂತ ಹೇಳಿ, ಕೋತೂರು ಸರ್. ಗಣೇಶ್ ಕುಮಾರ್ ಕೋತೂರು, ಯಾವ ತಾಲೂಕ್ ಬರುತ್ತೆ ಸ್ವಾಮಿ? ಯಾವ ತಾಲೂಕ್ ಬರುತ್ತೆ ಹೇಳಿ. ತಾಲೂಕು ಪೊನ್ನಂಪೇಟೆ ತಾಲೂಕು ಸರ್ ಈಗ. ಮೊದಲು ವಿರಾಜಪೇಟೆ ತಾಲೂಕಿತ್ತ? ವಿರಾಜಪೇಟೆ ಆಗ್ತಿತ್ತು. ಹೌದು. ಗಣೇಶ್ ಕುಮಾರ್ ಅವ್ರಿಗೆ ಪೂರ್ತಿ ಬರ್ಲಿಲ್ಲ, ವಿರಾಜಪೇಟೆ ಪೂರ್ತಿ ಇಲ್ಲಿಗೆ ಬರ್ಲಿಲ್ಲ, ಅಲ್ಲಿಗೆ ಹೋಗ್ಬೇಕು, ಇಲ್ಲಿಗೆ ಹೋಗ್ಬೇಕು ಸರ್. ಓಹೋ, ಎಷ್ಟು ತೋಟ ಇದೆ, ಏನು ನಿಮ್ಮ ಕೃಷಿದು ಪರಿಚಯ ಮಾಡಿಕೊಡಿ ಗಣೇಶಣ್ಣ. ನನಗೆ ಒಂದು ಎಕರೆ 5-8 ಗ್ರಾಂ ತೆಡ್ ಇದೆ, ಈಗ ಅದು ಕೋರ್ಟಿಗೆಲ್ಲ ಹೋಗಿ ಸಿಕ್ಕಿದೆ ನನ್ನ ಕೈಗೆ. ಹೆಸರಿಗಾಗಿಲ್ಲ, 20 ವರ್ಷ ಆಯ್ತು, ಇನ್ನೂ ರೆಕಾರ್ಡ್ ಆಗ್ತಾ ಇಲ್ಲ. ಪ್ರಯತ್ನ ಮಾಡ್ತಿದ್ದೀನಿ, ಸ್ವಲ್ಪ ಪೈಸಾ ಇದೆ, ಒಂದು 5-8 ಮನೆ ನಿವಾಸನ, ಅದರಲ್ಲಿ ಮನೆ ಕಟ್ಕೊಂಡು ಕೂಲಿ ಕೆಲಸ ಆಚಾರಿ ಕೆಲಸ ಎಲ್ಲ ಮಾಡಿಕೊಂಡು ಕೃಷಿನ ಇವತ್ತು ಗಿಡ ಬರ್ತಿದ್ದೆ, ಗೊಬ್ಬರ ಹಾಕಿದ್ದೆ. ಬೇರೆಯವ್ರ ತೋಟಕ್ಕೂ ಕೂಲಿ ಕೆಲಸಕ್ಕೆ ಹೋಗ್ತೀರಿ, ಮತ್ತೆ ಕಾರ್ಪೆಂಟರ್ ಕೆಲಸನೂ ಮಾಡ್ತೀರಾ? ಕಾರ್ಪೆಂಟರ್ ಕೆಲಸನೇ ಮಾಡೋದು ಸರ್. ಎಲ್ಲಿ ಕಲ್ತ್ರಿ ಕಾರ್ಪೆಂಟರ್ ಕೆಲಸ? ಕಾರ್ಪೆಂಟರ್ ಕೆಲಸ ನಾನು ಸ್ವಲ್ಪ ಟೈಮ್ ಇಲ್ಲಿ ಹತ್ರ ನನ್ನ ಒಂದು ಗುರು ಇದ್ದ ಜನಾರ್ದನ್ ಅಂತ ಹೇಳಿ, ಅವನು ಮನೆ ಕೆಲಸಕ್ಕೆ ಸಣ್ಣದಾಗಿ ಹೊರಗೆ ನಾನು ಹೊರಗೆ ಮನೆ ಕಟ್ಟುವಾಗ ಹೆಲ್ಪ್ ಮಾಡಿದೆ ನನಗೆ, ಹಾಗೆ ನಿನ್ನೊಟ್ಟಿಗೆ ಕೆಲಸ ಕಲಿಕ್ಕೆ ಬರ್ತೀನಿ ಅಂತ ಹೇಳಿ, ಅವರು ವಾರಕ್ಕೆ 40 ರೂಪಾಯಿ ಸಿಗ್ತಾ ಇತ್ತು ಸರ್ ವಾರಕ್ಕೆ. ವಾರಕ್ಕೆ 40 ರೂಪಾಯಿ, ಈಗ ಒಂದ್ ಗಂಟೆ 40 ರೂಪಾಯಿ ಮೇಲೆ ಅಥವಾ 400 ರೂಪಾಯಿ ಮೇಲೆ ಮೇಲೆ ಮೇಲೆ ಸರ್ ಈಗ ಮೇಲೆ. ಹೌದು, ಅಂದ್ರೆ ಚೆನ್ನಾಗಿ ಕೆಲಸ ಮಾಡಿದ್ರೆ ಒಂದೊಂದು ದಿನದಲ್ಲಿ 1,000 ರೂಪಾಯಿ ದುಡಿಬಹುದಲ್ವಾ? ನೋಡಿ, ಅದೇ ಮತ್ತೆ ಚೆನ್ನಾಗಿ ಅದನ್ನ ಕಾಪಾಡಿಟ್ಕೊಂಡ್ರೆ ಸುಖವಾಗಿ ಬದುಕಬಹುದು ಅಲ್ವಾ? ಹೌದು ಸರ್, ಮಿಷಿನರಿ ಎಲ್ಲ ಸಾಮಾನು ತಗೊಂಡಿದ್ದೀನಿ ಒಂದೊಂದಾಗಿ. ಓಹೋ, ನೋಡಿ ಹಳ್ಳಿಯಲ್ಲಿ ಇದ್ಕಂಡೆ ಎಷ್ಟೋ ಜನ ಈ ರೀತಿ ಕೆಲಸಗಳನ್ನು ಮಾಡಿಕೊಂಡು ಜೀವನವನ್ನ ಚೆನ್ನಾಗಿ ಸಾಗಿಸ್ತಿದ್ದಾರೆ. ಅಲ್ಲಿಂದ ಅದು ಬ್ಯಾಂಗ್ಳೂರಲ್ಲಿ ಇಲ್ಲಿ ಕೊಡೆಂದರ ಕಾರ್ಯಪ್ಪ ಅಂತ ಇದ್ದಾರೆ, ಅವರಲ್ಲಿ ತುಂಬಾ ಟೈಮ್ ಕೆಲಸ ಮಾಡಿದೆ ಹೋಗಿ. ದನಕರುಗಳನ್ನೇನಾದ್ರೂ ಇಟ್ಕೊಂಡಿದ್ದೀರಾ? ದನ ಇದೆ ಸರ್, ಒಂದು ಹಸು ಕರೀಲಿಕ್ಕೆ, ಹಸು ಜಾಸ್ತಿ ಸಾಕ್ಲಿಕ್ಕೆ ಹಾಕಲ್ಲ, ಮೇಯಿಸ್ಲಿಕ್ಕೆ ಎಲ್ಲ ಕಷ್ಟ ಸರ್ ಈಗ. ಆಡಿದೆ ಒಂದ್ ನಾಲ್ಕು. ಓಹೋ, ಜೀವನ ಮಾಡ್ತಾ ಇದ್ರಿ ಅಂತ ತುಂಬಾ ತೊಂದರೆ ಇಲ್ಲ ಅಲ್ವಾ? ಹೌದು ಸರ್, ತೊಂದ್ರೆ ಇದೆ, ತೊಂದ್ರೆ ಇದೆ. ತಾಯಿ ಸ್ವಲ್ಪ ನೋಡ್ತಾರೆ, ಪ್ರಯತ್ನ ಮಾಡ್ತಾರೆ. ಇವಾಗ ರಸ್ತೆಗೆ ಓಡಿಯಕ್ ಆಗೋದಿಲ್ಲ ಸರ್, ರಸ್ತೆಯಲ್ಲೆಲ್ಲ ಮದ್ದು ಬಿಟ್ಟು ಬರ್ತಾರೆ. ಓಹೋ, ಎಲ್ಲ ರಸ್ತೆ ಸೈಡಿಗೆ ಮದ್ದು ಬಿಟ್ಟು ಬರ್ತಾರೆ, ಅದರಿಂದ ರಸ್ತೆಗೂ ಓಡಿಯಕ್ ಆಗ್ತಿಲ್ಲ. ರಸ್ತೆಯಲ್ಲಿಲ್ಲ, ರಸ್ತೆ ಮೇಯಿಸಬಹುದು. ಒಟ್ಟು ಎಷ್ಟಿದಾವ ಹಸುಗಳು ನಿಮ್ಮಲ್ಲಿ? ಹಸು ಒಂದು, ಕರ ಒಂದು ಅಷ್ಟೇ ಸರ್, ಅಷ್ಟೇ ಸಾಕ್ಲಿಕ್ಕೆ ಆಗೋದು. ಅದನ್ನು ಸಾಕದ್ ಕಷ್ಟ ಅಂತ ಹೇಳ್ತದ್ರಿ ನೀವು? ಹೌದು ಹೌದು ಸರ್. ಸ್ವಂತ ಜಮೀನು ಇಲ್ಲ, ಮತ್ತೆ ಆಡಿದೆ ಒಂದ್ ನಾಲ್ಕು ಇದ್ದ, ಒಂದು ಆರು ಏಳು ಎಂಟು ಇದ್ದಾರೆ, ಕೊಟ್ಟು ಕೊಟ್ಟು ಮುಗಿಸ್ತಾ ಬರೋದು, ಆಗೋದಿಲ್ಲ, ಕಷ್ಟ. ಕಾರ್ಪೆಂಟ್ರಿ ಕೆಲಸ ಮಾಡ್ತಾ ರೇಡಿಯೋನ ಸೊಗಸಾಗಿ ಕೇಳ್ಬೋದಲ್ವಾ? ಹೌದು ಸರ್, ಕೇಳ್ಬೋದು. ಇಲ್ಲಾಂದ್ರೆ ಟಿವಿ ನೋಡ್ಕೊಂತ ಕಾರ್ಪೆಂಟ್ರಿ ಕೆಲಸ ಮಾಡಕ್ ಆಗಲ್ಲ. ಇಲ್ಲ ಇಲ್ಲ ಸರ್, ಇಲ್ಲ ಸರ್. ಮತ್ತೆ ಕೈಗೆ ಕಾಲಿಗೆ ಇನ್ನೇನೋ ಹೊಡೆದ್ ಬಿಡುತ್ತೆ, ನಾವ್ ಇಟ್ಕೊಂಡದ್ದೇ ನಮಗೆ ಹೊಡೆದ್ ಬಿಡುತ್ತಲ್ವಾ? ಇಲ್ಲ ಇಲ್ಲ ಸರ್, ಎಲ್ಲ ಹಾಗೆ ಹಾಗೆ. ನಾನು ಟಿವಿ ನೋಡ್ಕೊಂತ ಕಾರ್ಪೆಂಟ್ರಿ ಕೆಲಸ ಅಥವಾ ಬಡಗಿ ಕೆಲಸ ಮಾಡಕ್ ಆಗಲ್ಲ. ಹೌದು, ನಿಜ. ಗಣೇಶನ, ತಮಗೊಂದು ಪ್ರಶ್ನೆ. ಯಾವ ಹಣ್ಣಿನ ಬೆಳೆಯಿಂದ ನಾರನ್ನ ಪಡೆಯಲಾಗ್ತಾ ಇದೆ ಅನ್ನೋದನ್ನ ಹೇಳ್ಬೇಕು. ಒಂದು ಹಣ್ಣಿನ ಬೆಳೆ ಇದೆ, ಅದರಿಂದ ನಾರನ್ನ ಪ್ರತ್ಯೇಕ ಮಾಡ್ತಾರೆ, ಚಾಪೆ ತರ ಮಾಡ್ಕೊಳ್ಳೋದಿದೆ, ಇನ್ನು ಬೇರೆ ಬೇರೆ ಉದ್ದೇಶಕ್ಕೆ ಆ ನಾರನ್ನ ಬಳಸ್ತಾರೆ. ಯಾವುದದು? ತೆಂಗಿನಕಾಯಿ ಅಲ್ಲ ಸರ್, ಹಣ್ಣು. ಹಣ್ಣು, ಹಣ್ಣಿನ ಬೆಳೆ. ಹಣ್ಣಿನ ಬೆಳೆ ನಮ್ಮ ಕೊಡಗಿನಲ್ಲೂ ಆ ಬೆಳೆಯನ್ನ ಬೆಳೆಯಲಾಗ್ತಾ ಇದೆ. ನೀವು ಆ ಹಣ್ಣನ್ನು ತಿಂದಿದಿರಿ, ತಿಂತಾ ಇರ್ತೀರಿ. ಅದು ತುಂಬಾ ದೊಡ್ಡದಾಗಿ ಬೆಳೆಯಲ್ಲ, ದೊಡ್ಡ ದೊಡ್ಡ ಎತ್ತರವಾಗಿ ಬೆಳೆಯಲ್ಲ ತೆಂಗಿನ ತರ. ಪೂಜೆಗೆಲ್ಲ ಉಪಯೋಗಿಸ್ಕೊಳ್ತೀವಿ ಆ ಹಣ್ಣನ್ನ, ಪೂಜೆಗೆ ಈ ಬೆಳೆಯ ಹಣ್ಣನ್ನ ಬಳಸ್ತೀವಿ, ತಪ್ಪದೆ ಬಳಸ್ತೀವಿ. ಗೊತ್ತಾಗ್ಲಿಲ್ವಾ? ಪೂಜೆಗೆ ಯಾವಾಗ್ಲೂ ಬಳಸ್ತೀವಿ ಬಾಳೆಹಣ್ಣು. ಹಾ, ಅಷ್ಟೇ ನೋಡಿ, ಬಾಳೆಹಣ್ಣು ಅದ್ರ ಕಾಂಡ ಇದೆಯಲ್ಲ, ಅದರ ಕಾಂಡದಿಂದ ನಾರನ್ನ ಪ್ರತ್ಯೇಕ ಮಾಡಿ ಬೇರೆ ಬೇರೆ ಉದ್ದೇಶಗಳಿಗೆ ಉಪಯೋಗಿಸ್ಕೊಳ್ತಾರೆ. ಮತ್ತೆ ಈಗ ಈ ಬಳ್ಳಿ ಕಟ್ಲಿಕ್ಕೆ ಅದಕ್ಕೆಲ್ಲ ಬಾಳೆಪಟ್ಟೆ ನಾರಿನಂಶ ಇರೋದ್ರಿಂದ ಅದು ಬೇಗ ಹರಿಯಲ್ಲ ನೋಡಿ ಅಲ್ವಾ? ಹೌದು. ಹಾಗೆ ಅದ್ರ ಕಾಂಡವನ್ನ ನೀರ್ ತೆಗೆದ್ಬಿಟ್ಟು, ಅದಕ್ಕೆ ಯಂತ್ರಗಳಿದ್ದಾವೆ, ನೀರ್ ತೆಗೆದ್ಬಿಟ್ಟು ನಾರನ್ನ ಪ್ರತ್ಯೇಕ ಮಾಡಿ ಉಪಯೋಗಿಸ್ಕೊಳ್ತಾರೆ. ಈಗ ನಿಮ್ಮಿಂದ ಒಂದು ಒಳ್ಳೆ ಕಲಿಕೆ ಕಲ್ತಾ ಆಯ್ತು ಸರ್. ಹೌದು, ಆಗುತ್ತೆ. ಬಾಳಿಂದ ನಾರು ತಯಾರಿಸ್ತಾರೆ ಅನ್ನೋದು ನಿಜ. ಅಷ್ಟರ ಮಟ್ಟಿಗೆ ನಾನು ನಿಮ್ ತಲೆ ಓಡಿರ್ಲಿಲ್ಲ. ಹೌದು, ನಿಜ. ಒಳ್ಳೇದಾಗ್ಲಿ, ಚೆನ್ನಾಗಿರಿ ಗಣೇಶಣ್ಣ. ಆಯ್ತು ಸರ್, ಓಕೆ, ಇನ್ನೊಬ್ಬರಿಗೆ ಅವಕಾಶ ಕೊಡಿ ಸರ್. ನಮಸ್ಕಾರ, ಧನ್ಯವಾದ. ಕೇಳಿದ್ರೆ ನೋಡಿ, ಗ್ರಾಮೀಣ ಪ್ರದೇಶದಲ್ಲಿ ತುಂಬ ಅವಕಾಶಗಳಿದ್ದಾವೆ ಜೀವನ ಮಾಡಲಿಕ್ಕೆ. ಕಬ್ಬಿಣದ ಕೆಲಸ ಮಾಡೋದು, ಬಡಗಿ ಕೆಲಸ ಮಾಡೋದು, ಗಾರೆ ಕೆಲಸ ಮಾಡೋದು, ಪ್ಲಮ್ಮಿಂಗ್ ಕೆಲಸ ಮಾಡೋದು, ಇನ್ನು ಹೊಲಿಗೆ ವೃತ್ತಿ, ಮತ್ತೊಂದು ಮಗದೊಂದು ಇದ್ದಾವೆ. ಗ್ರಾಮೀಣ ಪ್ರದೇಶದಲ್ಲಿ ಅವಕಾಶಗಳು ಚೆನ್ನಾಗಿ ಸಿಗ್ತವೆ, ಅದಕ್ಕಾಗಿ ನಾವು ಯೋಚನೆ ಮಾಡಬಾರ್ದು, ಹೆದರಬಾರ್ದು, ಭಯಭೀತರಾಗಬಾರ್ದು, ಅಥವಾ ಏನಪ್ಪ ಹೀಗೆ ಅಂತ ಅಂದ್ಕೊಂಡು ಆತಂಕಕ್ಕೊಳಗಾಗಬಾರ್ದು. ಸುಖವಾಗಿ ಅರ್ಥಪೂರ್ಣವಾಗಿ ಶ್ರಮದಿಂದ ಕೆಲಸ ಮಾಡ್ತಾ ಇದ್ದರೆ ಅನುಕೂಲ, ಮತ್ತು ಉಳಿತಾಯನೂ ಮಾಡ್ತಾ ಹೋಗಬೇಕು, ದುರಭ್ಯಾಸಗಳನ್ನು ಅಂಟಿಸ್ಕೋಬಾರ್ದು. ಇದೆಲ್ಲದರಿಂದ ಪ್ರತಿಯೊಬ್ಬರು ನೆಮ್ಮದಿಯಾಗಿ ಜೀವನ ಮಾಡ್ಬೋದು. ಶ್ರೋತೃಗಳೇ, ಮುಂದಿನ ಕರೆ. ನಮಸ್ಕಾರ, ಮಾತಾಡಿ. ನಮಸ್ತೆ. ನಮಸ್ಕಾರ, ತಮ್ಮ ಹೆಸರು? ಕುಮಾರೇಗೌಡ ಅಂತ ಸರ್, ಸಾಲಿಗ್ರಾಮ. ನಿಮ್ ಕಡೆಗೆ ಹೇಗಿದೆ ಕುಮಾರೇಗೌಡ್ರೆ ಪರಿಸ್ಥಿತಿ? ಪರಿಸ್ಥಿತಿ ಏನಿಲ್ಲ ಸರ್, ಮಳೆ ಕಮ್ಮಿ, ಮಳೆ ಇಲ್ಲ, ಗಾಳಿ. ಅಲ್ಲೆಲ್ಲ ಮಳೆ ಕಡಿಮೆ ಇದೆಯಾ? ಮಳೆ ಕಮ್ಮಿ ಸರ್, ಇಲ್ಲಿ ಆಗ್ಲೇ ಸುಮಾರು ಒಂದು ವಾರ ಆಯ್ತು. ಬರೀ ಗಾಳಿ ಬೀಸ್ತದೆ ಸರ್ ಅಷ್ಟೇ. ಭೂಕಂಪ ತರದ ಏನಾದ್ರೂ ಅನುಭವ ಆಗ್ಲಿಲ್ವಾ ಇವತ್ತು? ಇಲ್ಲ ಇಲ್ಲ ಸರ್, ಇವತ್ತಲ್ಲ, ಈ ನಾಲ್ಕು ದಿವಸದಲ್ಲಿ ಸ್ವಲ್ಪ ಭೂಮಿ ಸ್ವಲ್ಪ ನಡುಗ್ತು ಸರ್ ಇಲ್ಲಿ. ಓ ಸ್ವಲ್ಪ ನಡುಗ್ತು. ಇಲ್ಲೂ ನಡುಗ್ತು ನಡುಗ್ತು ಒಂದ್ 10 ಸೆಕೆಂಡ್. ಯಾವ ತಾಲೂಕ್ ಹೇಳಿ ತಮ್ದು? ಕೆಆರ್ಪೇಟೆ ತಾಲೂಕು. ಅಲ್ಲ ಕೆಆರ್ ನಗರ. ಕೆಆರ್ ನಗರ ತಾಲೂಕು. ಕೃಷ್ಣರಾಜನಗರ. ಅದೇ ಸಾಲಿಗ್ರಾಮ. ಹೌದು. ಇವತ್ತು ಕೊಡಗಿನಲ್ಲೂ ಬೇರೆ ಬೇರೆ ಕಡೆ ಭೂಮಿ ಕಂಪಿಸಿದೆ. ಹೌದು ಸರ್, ಹೌದು ಕೇಳಿದ್ನಲ್ಲೀಗ. ಹೌದೌದು. ಮಂಗಳೂರು ಪ್ರದೇಶ ಸಮಾಚಾರ ಕೇಳ್ತೀರಿ, ಕೃಷಿದು ಕೇಳ್ತೀರಿ, ಆಮೇಲೆ ರಾತ್ರಿ ಎಲ್ಲಿವರೆಗೂ ಕೇಳ್ತೀರಿ ರೇಡಿಯೋನ? ಕಾರ್ಯಕ್ರಮ ಮುಗಿಯೋ ಕೇಳ್ತಾ ಇರ್ತೀನಿ. ಆಮೇಲೆ ಮೈಸೂರದ್ದು ಸ್ಪಷ್ಟವಾಗಿ ಬರ್ತಾ ಇಲ್ವಾ? ಅದು ಚೆನ್ನಾಗಿ ಬರ್ತದೆ, ಮತ್ತೆ ನಿಮ್ ಮಡಿಕೇರಿದು ಚೆನ್ನಾಗಿ ಬರ್ತದೆ. ನಿಮಗೆ ದೊಡ್ಡ ಲಾಭ. ಕೇಳಕ್ಕೆ ಚೆನ್ನಾಗಿ ಬರ್ತದೆ. ಹಾಸನ ಬರುತ್ತೆ ನಿಮ್ಗೆ ಅಲ್ವಾ? ಹಾಸನನು ಬರುತ್ತೆ ಅಲ್ವಾ? ಆದ್ರೂ ಹಾಸನ ಆಕಾಶವಾಣಿಗೆ ನೀವು ಸಂಪರ್ಕ ಮಾಡ್ತೀರಿ, ನಾವು ಕೇಳ್ತಾ ಇರ್ತೀವಿ ಕುಮಾರೇಗೌಡರು ಅಲ್ಲಿಯೂ ಸಂಪರ್ಕ ಮಾಡ್ತಾರಲ್ಲಂತ. ನೋಡಿ ನೋಡಿ ಆಸಕ್ತಿ. ಅದೇ ಅದೇ ಅದೇ ಅದೇ ಗೌಡ್ರೆ, ನಿಮಗೆ ಒಂದು ಪ್ರಶ್ನೆ. ಯಾವ ಹಿಂಡಿಗಳನ್ನ ಪಶುಗಳಿಗೆ ಆಹಾರವಾಗಿ ಬಳಸಲಿಕ್ಕೆ ಹಿತವಲ್ಲ? ಯಾವ ಹಿಂಡಿಗಳನ್ನ ಪಶುಗಳಿಗೆ ಕೊಡ್ಲಿಕ್ಕೆ ಆಗೋದಿಲ್ಲ ಹಿಂಡಿಗಳು? ಈಗ ಉದಾಹರಣೆಗೆ ಕೊಬ್ಬರಿ ಹಿಂಡಿ. ಕೊಬ್ಬರಿ ಹಿಂಡಿನ ದನಕರುಗಳು ತಿಂತವಲ್ವಾ? ಆದ್ರೆ ಕೆಲವೊಂದು ಹಿಂಡಿಗಳಿದಾವೆ ದನಕರುಗಳಿಗೆ ಕೊಡ್ಲಿಕ್ಕೆ ಆಗಲ್ಲ, ತಿನ್ನೋದಿಲ್ಲ. ಅವು ಯಾವ್ಯಾವು? ದನಕರುಗಳಿಗೆ ಕೊಡ್ಲೂಬಾರ್ದು, ಅವು ತಿನ್ಲಿಕ್ಕೂ ಅಷ್ಟು ಇಷ್ಟಪಡಲ್ಲ, ತಿಂದ್ರೆ ತೊಂದ್ರೆನೂ ಆಗುತ್ತೆ. ಗೊತ್ತಾಗ್ತಲ್ವಾ? ಗೊತ್ತಾಗ್ತಾ ಇಲ್ಲ. ನೋಡೋಣ ಮುಂದಿನ ಕರೆ ಮಾಡ್ತಾರಲ್ಲ, ಉತ್ತರ ಸಿಗುತ್ತೆ. ಕಾಯ್ತಾ ಇರಿ. ಧನ್ಯವಾದಗಳು. ನಮಸ್ಕಾರ ಗೌಡ್ರೆ. ಕೇಳಿದ್ರಿ, ಮಡಿಕೇರಿ ಆಕಾಶವಾಣಿಯಿಂದ ನೇರ ಪ್ರಸಾರದಲ್ಲಿ ಕೃಷಿ ಸಿರಿ ಮೂಡಿಬರ್ತಾ ಇದೆ. 2000006 ಈ ಸಂಖ್ಯೆ ನಿಮಗಾಗಿ ಲಭ್ಯ ಇದೆ. 08272 STD ಕೋಡ್. ಮುಂದಿನ ಕರೆ. ನಮಸ್ಕಾರ, ಯಾರು ತಾವು? ನಮಸ್ಕಾರ ಅಮ್ಮ, ನಿಮ್ಮ ರೇಡಿಯೋ ಸದ್ ಕಡಿಮೆ ಮಾಡಿ. ತಮ್ಮ ಹೆಸರು? ಲೀಲಾ ಅಂತ. ಚೇರಂಬಾಣೆ. ಲೀಲಾ? ಚೇರಂಬಾಣೆ. ಯಾವ ತಾಲೂಕು ಹೇಳಿ? ಯಾವ ತಾಲೂಕು ಹೇಳಿ ಅಮ್ಮ? ತಾಲೂಕು ಮಡಿಕೇರಿ. ಮಡಿಕೇರಿ, ಅದು ಬೇರೆಯವ್ರಿಗೆ ಗೊತ್ತಾಗ್ಲಂತ. ಹೌದು, ಇಂಥ ತಾಲೂಕು ಇಂಥ ಊರಿನವ್ರು ಅಂತ ಹೇಳಿಬಿಟ್ರೆ ಓ ಇಲ್ಲಿ ಈ ಊರು ಬರುತ್ತೆ ಅಂತ ಕೆಲವೊಬ್ಬರಿಗೆ ಗೊತ್ತಾಯ್ತು. ಹತ್ತಿರದಲ್ಲಿರೋರಿಗೆ ಮತ್ತೆ ಆಗಿಂದಾಗೆ ಕೇಳೋರಿಗೆ ಏನು ವಿಶೇಷ ಪರಿಚಯ ಬೇಕಾಗಿಲ್ಲ. ಲೀಲಾವರು, ನಿಮ್ ಕಡೆಗೆ ಮಳೆ ಹೇಗಿದೆ ಮತ್ತೆ ಪರಿಸ್ಥಿತಿ ಹೇಗಿದೆ? ಮಳೆ ಇವತ್ತು ಸ್ವಲ್ಪ ಕಡಿಮೆ ಸರ್. ಓಹೋ. ಭತ್ತ ಬೆಳಿತೀರ ತಾವು? ಇಲ್ಲ ಸರ್, ನಾವು ತೋಟ ಕೆಲಸ, ಕೂಲಿ ಕೆಲಸ. ಕೂಲಿ ಕೆಲಸ? ಕೂಲಿ ಕೆಲಸ ಮಾಡೋರು ಭತ್ತ ಬೆಳಿಬಹುದು ಅಲ್ವಾ? ಗುತ್ತಿಗೆ ತಗೊಂಡು ಖಾಲಿ ಜಮೀನನ್ನು ತಗೊಂಡು ಆರಾಮಾಗಿ ಬೆಳ್ಕೋಬಹುದು. ಕೆಲವೊಬ್ಬರಂತೂ ಏನು ಪರಿಶ್ರಮ ಪಟ್ಟು ಎಷ್ಟು ಜನ ಬೆಳವಣಿಗೆ ಆಗಿದ್ರು ಅಂದ್ರೆ ಹೇಳ್ತಿರೋದು, ಇವು ಖಾಲಿ ಜಮೀನುಗಳನ್ನೆಲ್ಲ ತಗೊಂಡು ತೋಟ ಮಾಡ್ಕೊಂಡು ಗದ್ದೆ ಮಾಡ್ಕೊಂಡು ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ತಾರೆ. ಹೌದು, ಆ ಕೆಲಸ ಮಾಡೋ ಶಕ್ತಿ ಇತ್ತಂದ್ರೆ ದುಡ್ಡು ಎಷ್ಟು ಚೆನ್ನಾಗಿ ಒದಗುತ್ತಂದ್ರೆ ಹೇಳ್ತಿರೋದು. ಹೌದು ಹೌದು. ಇಲ್ಲವರೇ ಪ್ರಶ್ನೆ ಕೇಳ್ತಾ ಇದೀವಿ, ಯಾವ ಹಿಂಡಿಗಳನ್ನ ಪಶುಗಳಿಗೆ ಆಹಾರವಾಗಿ ಬಳಸಲಿಕ್ಕೆ ಹಿತವಲ್ಲ ಅನ್ಕೊಂಡು? ಈಗ ಉದಾಹರಣೆಗೆ ಶೇಂಗಾ ಹಿಂಡಿ, ಕೊಬ್ಬರಿ ಹಿಂಡಿನ ದನಕರುಗಳು ಚೆನ್ನಾಗಿ ತಿಂತವೆ, ನಾವು ಬಳಸ್ಕೋಬಹುದು. ಕಡ್ಲೆ ಹಿಂಡಿ ಆರಾಮಾಗಿ ತಿಂತವೆ, ಅದನ್ನೇ ಶೇಂಗಾ ಹಿಂಡಿ ಅಂತ ಹೇಳೋದು. ಇನ್ನು ಕೆಲವೊಂದನ್ನ ಕೊಡ್ಲೂಬಾರ್ದು, ಅವು ತಿನ್ನೋದಿಲ್ಲ ಸರಿಯಾಗಿ ದನಕರು. ಈಗ ಹಾಲು ಹಿಂಡು ಹಸುಗಳಿಗೆ ಕಡ್ಲೆ ಹಿಂಡಿ ಕೊಡ್ತಾರೆ, ಕೊಬ್ಬರಿ ಹಿಂಡಿ ಕೊಡ್ತಾರೆ. ಆದ್ರೆ ಕೆಲವೊಂದು ಹಿಂಡಿಗಳನ್ನ ದನಕರುಗಳು ತಿನ್ನೋದಿಲ್ಲ, ಕೊಡ್ಲೂಬಾರ್ದು. ಯಾವವು? ಮತ್ತೆ ಇವು ಬೇರೆ ಬೇರೆ ಬೆಳೆಗಳಿಗೆ ಅನುಕೂಲ, ಒಳ್ಳೆ ಸತ್ವ ಕೊಡ್ತವೆ, ಬೆಳವಣಿಗೆಗೆ ಒಂಥರ ಉತ್ತೇಜನ ಕೊಡ್ತವೆ. ಬೇವಿನ ಹಿಂಡಿ ಹರಳಿನ ಹಿಂಡಿ ಇವೆರಡನ್ನ ಕೊಡಬಾರ್ದು. ಉಳಿದಂತೆ ಈಗ ಹುಚ್ಚೆಳ್ಳು ಹಿಂಡಿ, ಶೇಂಗಾ ಹಿಂಡಿ, ಕುಸುಬೆ ಹಿಂಡಿ, ಆಮೇಲೆ ತೆಂಗಿನ ಹಿಂಡಿ ಇವನ್ನ ಆರಾಮಾಗಿ ಕೊಟ್ಟುಕೋಬಹುದು. ಹೌದು. ನೀವು ದನಕರು ಸಾಕೊಂಡಿದ್ದೀರಾ? ಲೈನ್ ಅಲ್ಲಿ ಇದ್ರೂ ಲೈನ್ ಅಲ್ಲೂ ದನ ಕರ್ಕೊಂಡು ಇಟ್ಕೋಬಹುದು, ಸಾಕ್ಬಹುದು. ನೀವು ನಾವು ಬಡವರು, ನಾವು ಕೂಲಿ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತೀವಿ ಅನ್ನೋ ತರ ಮನಸ್ಸಲ್ಲಿ ಇಟ್ಕೊಳ್ದಲನೆ, ನಾವು ಶಕ್ತಿವಂತರು, ನಾವು ಕೆಲಸಗಾರರು ಅಂತ ಅನ್ಕೊಂಡು ಮನಸ್ಸು ಮಾಡಿ ನೀವು ಮುನ್ನುಗ್ಗಿದ್ರೆ, ನೀವೆಲ್ಲಿ ಕೆಲಸ ಮಾಡ್ತಿರೋ ಅವರು ಹಸುಗಳನ್ನ ಸಾಕಿ ಅವ್ರಿಗೂ ಹಾಲು ಕೊಟ್ಟು ನೀವು ಪಡ್ಕೊಂಡು ಕರುಗಳು ಪಡ್ಕೊಂಡು ದುಡ್ಡು ಮಾಡ್ಕೊಂಡು ನೆಮ್ಮದಿಯಾಗಿ ಜೀವನ ಮಾಡ್ಬೋದ್ರಮ್ಮ. ಮನಸ್ಸು ಮಾಡಿ, ಒಳ್ಳೇದಮ್ಮ. ಧನ್ಯವಾದ, ನಮಸ್ಕಾರ. ಶತ್ರುಗಳೇ, ಕೀಳಿರಿಮೆ ಇರಬಾರ್ದು. ಹಾಗೆ ದುಡಿಲಿಕ್ಕೆ ಯಾವಾಗಲೂ ಒಂಥರ ಛಲಗಾರಿಕೆ ಆಸಕ್ತಿ ಇದ್ರೆ ನೋಡಿ ಆ ಬದುಕೆ ಒಂಥರ ವಿಶೇಷವಾಗಿರುತ್ತೆ ಅಲ್ವಾ? ಮುಂದಿನ ಕರೆ. ನಮಸ್ಕಾರ, ಯಾರು ತಾವು? ವ್ಯತ್ಯಾಸ ಆಯಿತು. ಮಡಿಕೇರಿ ಆಕಾಶವಾಣಿಯಿಂದ ನೇರ ಪ್ರಸಾರದಲ್ಲಿ ಕೃಷಿ ಸಿರಿ ಮೂಡಿ ಬರ್ತಾ ಇದೆ. ಶತ್ರುಗಳೇ, ಗಮನಿಸ್ಕೊಳ್ಳಿ, ಗುರುವಾರ ಒಂದು ಉಪಯುಕ್ತವಾದ ಕಾರ್ಯಕ್ರಮ ಬಿತ್ತರವಾಗ್ತಾ ಇದೆ. ಏಲಕ್ಕಿ ಕೃಷಿಯಲ್ಲಿ ಒಳ್ಳೆಯ ಅನುಭವಗಳನ್ನು ಇಟ್ಟುಕೊಂಡಿರುವ ಸೋಮವಾರಪೇಟೆ ತಾಲೂಕು ತಾಕೇರಿಯ ಎನ್ ಟಿ ಸುಬ್ಬಯ್ಯ ಅವರು ಮಾತನಾಡ್ತಿದ್ದಾರೆ. ಸುಮಾರು 18 ವರ್ಷಗಳಿಂದ ಸುಬ್ಬಯ್ಯನವರು ಏಲಕ್ಕಿಯನ್ನು ತಪ್ಪದೆ ಬೆಳ್ಕೊಂತ ಬರ್ತಿದ್ದಾರೆ. ಒಳ್ಳೆ ದುಡ್ಡನ್ನು ಮಾಡಿದ್ದಾರೆ. ಹಾಗೆ ಸ್ವಲ್ಪ ವ್ಯತ್ಯಾಸಗಳಾಗಿದ್ದಾವೆ, ಬೆಲೆ ಕಡಿಮೆ ಆದಾಗ ಅಷ್ಟೇ ಕಷ್ಟ ಅನ್ನೋ ಥರ ಆಗಿದೆ. ಆದರೂ ಬಿಟ್ಟಿಲ್ಲ, ಅವರ ಅನುಭವಗಳನ್ನು ಧ್ವನಿ ಮುದ್ರಣ ಮಾಡಿಕೊಂಡು ಪ್ರಸಾರ ಮಾಡ್ತಾ ಇದ್ವಿ. ಬರುವ ಗುರುವಾರ ಆಲಿಸ್ಕೊಳ್ಳಿ ಮುಂದಿನ ಕರೆ. ನಮಸ್ಕಾರ, ಮಾತಾಡಿ. ನಮಸ್ಕಾರ, ತಮ್ಮ ಹೆಸರು? ನಾವು ಚೇರಮಣ್ಣ ಬೇಲಗುರುದ ಚೆನ್ನಪತ್ತಿ ಸರ್ ಮಾತಾಡುದು. ಹಾ ಹಾ, ಹೆಸರೇನದ್ರಿ? ಚೆನ್ನಪ್ಪ ಅವರಲ್ಲ? ಹೌದು ಹೌದು ಸರ್. ಹಾ ಹಾ, ಬೇಗೂರು ಚೇರಂಬಾಣೆ ಅಲ್ವಾ ಸರ್? ಬೇಗೂರು ಅಂದ್ರಲ್ವಾ? ಬೆಂಗೂರು ಚೇರಮಣೆ. ಬೆಂಗೂರು ಚೇರಂಬಾಣೆ, ಚೇರಮಣೆ ಬೇಗೂರಿಂದ. ಹಾ ಸರಿ ಸರಿ, ಚೆನ್ನಪ್ಪ ಅಲ್ವಾ? ಹೌದು. ಹಾ ಹಾ ಹಾ, ಚೆನ್ನಪ್ಪನವ್ರೆ ಹೇಳಿ ಸರ್, ಹಸುಗಳನ್ನ ಸಾಕೊಳ್ತೀರಾ? ಇಲ್ಲ ಸರ್, ನಾವು ಓನ್ಲಿ ತೋಟ ಕೆಲಸ, ಹಸು ಏನಿಲ್ಲ ಸರ್. ಓನ್ಲಿ ತೋಟದ ಕೆಲಸ? ಓನ್ಲಿ ತೋಟ ಕೆಲಸ ಮಾಡುದು. ಕಚ್ಚಡ ಅದು ಚಿಗುರಿಗೆ ಇದು ಮಾಡ್ಕೊಡ್ತೀವಿ. ಅಷ್ಟಕ್ಕೆ ಸೀಮಿತ ಆಗ್ಬೇಡಿ ಅಂತ ಲೀಲಾ ಅವ್ರಿಗೆ ಹೇಳ್ತಾ ಇದ್ವಿ. ಅಲ್ಲಿ ನೀವೇನ್ ತೋಟದ ಕೆಲಸ ಮಾಡ್ತಿರೋ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರಷ್ಟೇ ಸುಖವಾಗಿ ಜೀವನ ಮಾಡೋ ತರ ನೀವು ಒಂದು ಕೆಲಸ ಕಾರ್ಯಗಳನ್ನ ಇಟ್ಕೊಂಡ್ರೆ ಅನುಕೂಲ ಆಗ್ತದೆ. ಹೌದು. ಎಷ್ಟು ವಯಸ್ಸು ತಮ್ದು? ಎಷ್ಟು ವಯಸ್ಸು ಒಂದೇ ತಮ್ದು? ಎಷ್ಟು ವಯಸ್ಸು ನಿಮಗೆ? ಎಷ್ಟು ವಯಸ್ಸು ಚಿನ್ನಪ್ಪನವ್ರೆ ನಮಗೆ? ಇನ್ನೂ 10-15 ವರ್ಷ ಸುಖವಾಗಿ ಸಖತ್ತಾಗಿ ಕೆಲಸ ಮಾಡ್ಬೋದು. ಏನು ಕೇಳ್ತಾ, ನಮ್ಮ ಧ್ವನಿ ಸರಿ ಕೇಳ್ತಾ ಇದೆ ಚೆನ್ನಪ್ಪನವ್ರೆ? ನಮ್ಮ ಧ್ವನಿ ಕೇಳ್ತಾ ಇದೆಯಾ? ಧ್ವನಿ ಕೇಳ್ತಾ ಉಂಟು, ಇಲ್ಲಿ ಮಳೆ ಬರ್ತಾ ಉಂಟು ಸರ್, ವಾಯ್ಸ್ ಬ್ರೇಕ್ ಆಯ್ತು ನಿಮ್ಮದು, ಹಾಗಾಗಿ ನಾವು ಹೆಚ್ಚು ಮಾತಾಡ್ಲಿಕ್ಕೆ ಕಷ್ಟ ಆಗ್ತದೆ. ಮಳೆಯ ಒಂದು ಸಂದರ್ಭವನ್ನು ಆಸ್ವಾದಿಸ್ಕೊಳ್ಳಿ. ಕೇಳ್ತಾ ಉಂಟು. ವ್ಯತ್ಯಾಸ ಆಗ್ತಾ ಇದೆ ಚೆನ್ನಪ್ಪನವ್ರ ಜೊತೆ ನಾವು ಮಾತಾಡ್ಲಿಕ್ಕೆ ಆಗೋದಿಲ್ಲ. ಶ್ರೋತೃಗಳು, ಇನ್ನು ಒಬ್ಬರು ಜೊತೆಗೆ ನಾವು ಮಾತಾಡ್ಬೋದು ಅಂತ ಅನ್ಸುತ್ತೆ, ಅಥವಾ ಇಬ್ಬರು ಜೊತೆಗೆ ಆಗ್ಬೋದು ಅಂತ ನೋಡೋಣ. ಕರೆ ಯಾರದು ಗಮನಿಸೋಣ. ಶ್ರೋತೃಗಳ 200006 ಕರೆ ಬಂತು. ನಮಸ್ಕಾರ, ಯಾರು ತಾವು? ಮಾತಾಡಿ. ಹಲೋ, ಹಾ ಹೇಳಿ, ತಮ್ಮ ಹೆಸರು? ಅಜ್ಜಿಕುಟ್ರ ಶಾಂತ ಅಂತ ಹೇಳಿ. ಅಜ್ಜಿ ಕೊಟ್ಟಿರ ಶಾಂತ ಅಂತ ಹೇಳಿ. ಶಾಂತ ಅವ್ರ ಎಲ್ಲಿಂದ ಅಣ್ಣ? ನಾನು ಕೋತೂರು. ಕೋತೂರು. ಎಷ್ಟು ತೋಟ ಇದೆ ಅಣ್ಣ? 30 ಎಕರೆ. 30 ಎಕರೆ. ಅದರಲ್ಲಿ ಕಾಫಿ ಕಾಫಿ ಒಳ್ಳೆ ಮೆಣಸು ಏಲಕ್ಕಿ ತಾಳೆ ಬೆಳಿತೀರ? ಏಲಕ್ಕಿ ತಾಳೆ ತಾಳೆ ನಟ್ಟಿಲ್ಲ, ತಾಳೆ ನಡ್ಲಿಕ್ಕೆ ನಾವು ಪ್ರೋತ್ಸಾಹ ಕೊಡೋದಿಲ್ಲ, ಅದು ಬಹಳ ಹಾಳದು. ಓಹೋ, ಭತ್ತ ಬೆಳ್ಕೊಂತೀರಲ್ಲ? ಪಾಮ ಇಲ್ಲ. ಹೌದೌದು, ಈ ನಟ್ಟವರೆಲ್ಲ ಬಿಡೋದ್ರೆಲ್ಲ ತೆಗೆದು ಬಿಸಾಡಿ ಎಲ್ಲ ರಂಪ ಆಗಿದೆ. ಈಗ ಸರ್ಕಾರ ಬೇಳದ ಕೆಲಸ ಮಾಡ್ತದೆ. ಹೌದಾ? ಜನರಿಗೆಲ್ಲ ದುಡ್ಡು ಆಸೆಲ್ಲ ತೋರಿಸಿ ಇಲ್ರಪ್ಪ. ಚೆನ್ನಾಗಿ ಕೆಲವೊಬ್ರಂತ ಬಹಳ ಚೆನ್ನಾಗಿ ಅದರಿಂದ ಅನುಕೂಲ ಮಾಡ್ಕೊಳ್ತಾರೆ. ಇಲ್ಲ ಇಲ್ಲ, ಅದು ಕುಯ್ಲಿಕ್ಕೂ ಕಷ್ಟ, ಬಹಳ ಜನ ಕಳ್ಕೊಳ್ತಾರೆ. ಕೊಡುಗೆ ಕೊಡಗಿನ ಭೂಮಿ ಒಳ್ಳೆ ಭೂಮಿ ಎಲ್ಲ ಸುಮಾರು ಜನ ಹಾಳು ಮಾಡ್ಕೊಂಡ್ರು. 1,000 ಹೆಕ್ಟೇರ್ ಪ್ರದೇಶದಲ್ಲಿ ತಾಳೆಯನ್ನ ಬೆಳೀತಾರೆ ಅಂತ ಹೇಳ್ತಾರೆ. ನಾವು ನೆಟ್ಟವರೆಲ್ಲ ತೆಗೀತಾ ಇದಾರೆ. ಭತ್ತ ಬೆಳ್ಕೊಂತೀರಾ ಶಾಂತಣ್ಣ? ಭತ್ತ ಒಂದು 2 ಎಕರೆ 10 ಎಕರೆ ಉಂಟು, ಅದ್ರಲ್ಲಿ 2 ಎಕರೆ ನೆಡ್ತೀವಿ. ದನಕರು ಎಷ್ಟಿದೆ ಅಣ್ಣ? ದನಕರು ಇಲ್ಲ, ದನಕರು ನಡ್ಲಿಕ್ಕೆ ದೂರ, ನಮ್ಗೆ ಗದ್ದೆ ದೂರ, ಅದಕ್ಕಾಗಿ ಕಷ್ಟ. ರೇಡಿಯೋ ಎಷ್ಟು ವರ್ಷದಿಂದ ಆಲಿಸ್ತದ್ರಿ ತಾವು? ಏನಿಲ್ಲ, ರೇಡಿಯೋ ಎಷ್ಟು ವರ್ಷದಿಂದ ಆಲಿಸ್ತದ್ರಿ ತಾವು, ಕೇಳ್ತದ್ರಿ? ಅಲ್ಲ, ನಮ್ಮ ರೇಡಿಯೋವನ್ನ ಎಷ್ಟು ವರ್ಷದಿಂದ ಎಪ್ಪತ್ತರಲ್ಲಿನು ಲವಲೋಕಿಯಿಂದ ಇದ್ರಿ. ಒಂದು ಪ್ರಶ್ನೆ ಅಣ್ಣ, ಕೊಡಗಿನಲ್ಲಿ ಬೆಳೆಯುವ ಯಾವ್ಯಾವ ಬೆಳೆಗಳನ್ನ ದನಕರುಗಳು ಅಷ್ಟಾಗಿ ಇಷ್ಟಪಟ್ಟು ತಿನ್ನೋದಿಲ್ಲ ಅಂತ ಹೇಳ್ಬೇಕು ತಾವು? ಯಾವ ಬೆಳೆನ ತಿನ್ನೋದಿಲ್ಲ ದನಕರುಗಳು, ಬಿಟ್ಟರು ಅವು ಅಷ್ಟು ಇಷ್ಟಪಟ್ಟು ಹೋಗಿ ತಿನ್ನೋದಿಲ್ಲ. ಯಾವ ಬೆಳೆಗಳನ್ನ ತಿನ್ನೋದಿಲ್ಲ ಕೊಡಗಿನಲ್ಲಿ ಬೆಳೆಯುವ? ಬೆಳೆ ಉದಾಹರಣೆಗೆ ಕಾಫಿ, ಕಾಫಿ ತಿಂತಲ್ವಾ ದನಕರುಗಳು? ಕಾಫಿ ದನಕರು ತಿನ್ನೋದಿಲ್ಲ. ಅಲ್ಲ, ಆದ್ರೂ ಸ್ವಲ್ಪ ತಿನ್ನುತ್ತೆ ಅಲ್ವಾ? ಅದೇ, ಆದ್ರೆ ಕೆಲವೊಂದು ಬೆಳೆಗಳನ್ನ ತಿನ್ನೋದಿಲ್ಲ, ಯಾವು? ಪಾಮ್ ಆಯಿಲ್ ತಿನ್ನೋದಿಲ್ಲ. ಪಾಮ್ ಆಯಿಲ್ ಎಲೆನು ತಿಂತಾವ? ಕಷ್ಟ ತಿನ್ಲಿಕ್ಕೆ ದೂರ. ಹಾಗೆ ಕಾಳು ಮೆಣಸನ್ನ ತಿಂತಾವ? ಅಲ್ಲ, ಎಲೆನ ತಿನ್ನುತ್ತ? ಅದೇ ಗೋಡಂಬಿ ಬಳ್ಳಿಗಳಲ್ಲಿ ಎಲೆ ತಿನ್ಲಿಕ್ಕೆ ಇಷ್ಟಪಡೋದಿಲ್ಲ. ಗೋಡಂಬಿನು ತಿನ್ಲಿಕ್ಕಿಲ್ಲ ಅಲ್ವಾ? ಗೋಡಂಬಿ ತಿನ್ನೋದಿಲ್ಲ. ವೆನಿಲ್ಲಾನು ತಿನ್ನೋದಿಲ್ಲ. ಎಲೆನೋ ಎತ್ತರ ಇಲ್ಲದ್ರು ಎಲೆ ಅಷ್ಟು ಇಷ್ಟ ಆಗಲ್ಲ ಇವಕ್ಕೆಲ್ಲ. ಓಕೆ, ಮಾತಾಡೋಣ ಶಾಂತಣ್ಣ. ನಮಸ್ಕಾರ, ಧನ್ಯವಾದ. ಕೇಳಿದ್ರೆ ಸಮಯ ಆಗ್ತಾ ಬಂತು, ಮುಂದಿನ ಕಾರ್ಯಕ್ರಮ ಬಿತ್ತರವಾಗಬೇಕಾಗಿರೋದ್ರಿಂದ ಕಾರ್ಯಕ್ರಮವನ್ನು ಸಮಾಪ್ತಿ ಮಾಡ್ತಾ ಇದೀವಿ. ಸಂಪರ್ಕಿಸಿದ ಆಲಿಸಿದ ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಕೇಳಿದರೆ ಇಲ್ಲಿಗೆ ಇಂದಿನ ರೈತ ಧ್ವನಿ ಕಿಸಾನ್ವಾಣಿ ಕಾರ್ಯಕ್ರಮ ಮುಗಿಯಿತು. ಇನ್ನು ನಾಳಿನ ಕಾರ್ಯಕ್ರಮದಲ್ಲಿ ರೈತ ಉತ್ಪಾದಕ ಸಂಸ್ಥೆಗಳ ಸ್ಥಾಪನೆ ಕುರಿತು ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದ ಕೆಆರ್ ಬಾಬು ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಕೃಷಿ ವಿದ್ಯೆಯ ಮೇಲು ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಇನ್ನು ಮುಂದೆ ಕೆಲವು ಜಾಹೀರಾತುಗಳು. ತೀತೀರ ಸಿನಿ ಕ್ರಿಯೇಷನ್ ನಳತ್ಲ 50ನೇ ದಿನತ್ರ ತಟ್ಟಿ ಮೊಟ್ಟು ಟಂಡುಳ್ಳ ಕೊಡವ ಸಿನಿಮಾ ಭೀರ್ಯ ಇದೇ ಇರೋ ತೊಯ್ಮದಂಗ್ ಪದ್ನಾಚೆ ನುಪ್ಪದಂಗ್ ಬ್ಯಾಳಾಚೆ ಅಮ್ಮತ್ತಿ ಕೊಡವ ಸಮಾಜತ್ಲ ಮಜ್ಜನ ಒಂದರೆ ಒಯ್ಪತ್ ನಾಲ್ ಪಿಂಜ ಬೈಟಾಪಕ 7 ಗಂಟೆಗೆ ಪ್ರದರ್ಶನ ಕಾಂಬ ಎಲ್ಲಾರು ನೋಟಿತು ಒತ್ತಾಸೆ ತಾರಿಂದ ಕಟ್ಟಂಡಿತು ಭೀರ್ಯ ಸಿನಿಮಾ ತಂಡ. ವಿರಾಜಪೇಟೆಯ ಪೂತಾ ಸೈನ್ ಆಫರ್ಸ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಎಲ್ಇಡಿ ವಾಷಿಂಗ್ ಮಿಷಿನ್ ರೆಫ್ರಿಜರೇಟರ್ ಕುಕ್ಕರ್ ಮಿಕ್ಸಿ ಗ್ಯಾಸ್ ಸ್ಟೌ ಗ್ರೈಂಡರ್ ಗಳ ಮೆಗಾ ಎಕ್ಸ್ಚೇಂಜ್ ಆಫರ್ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಪೂತಾ ಸೈನ್ ಆಫರ್ಸ್ ಎಲೆಕ್ಟ್ರಾನಿಕ್ಸ್ ವಿರಾಜಪೇಟ್. ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಅಲ್ಲದೆ 0% ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಕೂಡ ಇದೆ. ವ್ಯಾಂಡಮ್ ಎಂಟರ್ಪ್ರೈಸಸ್ ಬ್ರಾಂಚ್ ವ್ಯಾಲಿ ಮಡಿಕೇರಿ. ಫೋನ್ 222-5571. ಜೂನ್ 12ರಂದು ಭಾನುವಾರ ಅಮ್ಮತ್ತಿಯ ಬಿಳುಗುಂದ ಗ್ರಾಮದ ಮನೆಯೊಂದರಿಂದ ಕಂದು ಬಣ್ಣದ ಕಪ್ಪು ಪಟ್ಟೆ ಇರುವ 4 ವರ್ಷದ ಬ್ರೈನರ್ ಹೆಸರಿನ ಸಾಕುನಾಯಿಯೊಂದು ತಪ್ಪಿಸಿಕೊಂಡಿದೆ. ಮಾಹಿತಿ ನೀಡಿದಲ್ಲಿ 25,000 ನಗದು ಬಹುಮಾನ ನೀಡಲಾಗುವುದು. ಮಾಹಿತಿ ಸಿಕ್ಕಿದವರು ಹಾಗೂ ನಾಯಿಯ ಫೋಟೋಕ್ಕಾಗಿ ಸಂಪರ್ಕಿಸಿ ಮೊಬೈಲ್ 9008257514. ಪುನರ್ ನವೀಕರಣಗೊಂಡು ಎಲ್ಲಾ ಆಧುನಿಕ ಸುಸಜ್ಜಿತ ವ್ಯವಸ್ಥೆಯೊಂದಿಗೆ ಮಡಿಕೇರಿಯ ಅಶ್ವಿನಿ ಆಸ್ಪತ್ರೆ ಇದೇ ಜೂನ್ 1ರಿಂದ ಪುನರಾರಂಭಗೊಂಡಿದೆ. ಮೂಳೆ ಚಿಕಿತ್ಸಾ ತಜ್ಞರು, ಮಹಿಳೆಯರ ಮತ್ತು ಮಕ್ಕಳ ತಜ್ಞರು, ENT ಹಾಗೂ ಶಿರಾ ಮತ್ತು ಕುತ್ತಿಗೆ ಕ್ಯಾನ್ಸರ್ ತಜ್ಞರು, ಜನರಲ್ ಫಿಸಿಷಿಯನ್ ಲಭ್ಯವಿದ್ದು, ಪೂರ್ಣ ಪ್ರಮಾಣದ 4 ಶಸ್ತ್ರಚಿಕಿತ್ಸಾ ಕೊಠಡಿ, ಆಪ್ಟೋಮಾಲಜಿ ಶಸ್ತ್ರಚಿಕಿತ್ಸಾ ಕೊಠಡಿ, ಸುಸಜ್ಜಿತ ದಂತ ಚಿಕಿತ್ಸಾಲಯ, 5-ಬೆಡ್ ನ ಡಯಾಲಿಸಿಸ್ ಸೆಂಟರ್, 24 ಗಂಟೆಗಳ ನಿರಂತರ ಸೇವೆ ಲಭ್ಯವಿರುವ ಮೆಡಿಕಲ್ ಸೆಂಟರ್ ಅಶ್ವಿನಿ ಆಸ್ಪತ್ರೆ ಮಡಿಕೇರಿ. ನೀವು ಬಯಸುವ ಡಿಸೈನ್ಸ್ ನಲ್ಲಿ ಚಿನ್ನಾಭರಣಗಳು ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ ನಲ್ಲಿ ಡೈಮಂಡ್ ಬೆಳ್ಳಿ ಆಭರಣಗಳಿಗಾಗಿ ಬನ್ನಿ ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್ ವಿರಾಜಪೇಟೆ. ಕೆವಿಜಿ ಐಟಿಐ ಭಾಗಮಂಡಲ ಇಲ್ಲಿ 2022-23 ಸಾಲಿಗೆ 2 ವರ್ಷಗಳ ಎಲೆಕ್ಟ್ರಿಷಿಯನ್ ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಹಾಗೂ ಮೆಕ್ಯಾನಿಕ್ ಮೋಟಾರ್ ವೆಹಿಕಲ್ ಕೋರ್ಸ್ಗಳಿಗೆ ಪ್ರವೇಶಾತಿ ಪ್ರಾರಂಭಗೊಂಡಿದೆ. ವಿದ್ಯಾರ್ಹತೆ SSLC ಪಾಸ್. ದಾಖಲಾತಿಗಾಗಿ ಸಂಪರ್ಕಿಸಿ ಪ್ರಾಚಾರ್ಯರ ಸಂಖ್ಯೆ 9900-2141. ಕುಶಾಲನಗರದ ಪ್ಯಾರಾಮೆಡಿಕಲ್ ಕಾಲೇಜಿನಲ್ಲಿ ಇತ್ತೀಚೆಗೆ ಅತ್ಯಂತ ಬೇಡಿಕೆಯಲ್ಲಿರುವ ಡಿಪ್ಲೊಮಾ ಇನ್ ಮೆಡಿಕಲ್ ಲ್ಯಾಬ್ ಟೆಕ್ನಾಲಜಿ ಆಪ್ಟಮಾಲಜಿ ಟೆಕ್ನಾಲಜಿ ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭಗೊಂಡಿದೆ. ವಿದ್ಯಾರ್ಹತೆ SSLC PU PCMB. ಸಂಪರ್ಕಿಸಿ ವಿದ್ಯಾರ್ಥಿ ಪ್ಯಾರಾಮೆಡಿಕಲ್ ಕಾಲೇಜು, ಆಕ್ಸಿಸ್ ಬ್ಯಾಂಕ್ ಹಿಂಭಾಗ, ಕುಶಾಲನಗರ. ಕಾಲ್ 9480003514. ಕಾಳಿಮಾಡ ದಿನೇಶ್ ನಾಚಪ್ಪ ನಿರ್ದೇಶನತ್ರ ನೆಲ್ಚಿ ಬಳಿ ಕೊಡವ ಪಾಜರ ಸಿನಿಮಾ ಇದೀಗ ಮಡಿಕೇರಿ ಟೌನ್ ಹಾಲ್ ಪ್ರದರ್ಶನ ಕಂಡುಂಡು. ಜುಲೈ 3 ಪೊಲಾಕ 11 ಮಜ್ಜನ ದಂಡ ಪಿಂಜಾ 6 ಬಾರಿ ನೋಟಿ ನೆಲ್ಚಿ ಬಳಿ. ಕೆವಿಜಿ ಪಾಲಿಟೆಕ್ನಿಕ್ ಸುಳ್ಯ ಇಲ್ಲಿ 2022-23 ಸಾಲಿನ ಪ್ರಥಮ ವರ್ಷದ ಡಿಪ್ಲೊಮಾ ತರಗತಿಗಳಿಗೆ ಪ್ರವೇಶಾತಿ ಆರಂಭಗೊಂಡಿದ್ದು ಸಿವಿಲ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್, ಕಂಪ್ಯೂಟರ್ ಸೈನ್ಸ್ ಕೋರ್ಸ್ಗಳಿಗೆ ಕೆಲವೇ ಸೀಟುಗಳು ಲಭ್ಯವಿದೆ. ಕೊನೆಯ ದಿನಾಂಕ ಇದೇ ತಿಂಗಳ 30. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448625247, 9448549486, 8762195828. ನಾಪೋಕ್ಲುವಿನ MP ಸ್ಟೋರ್ನಲ್ಲಿ ಮಾನ್ಸೂನ್ ಸ್ಪೆಷಲ್ ಆಫರ್. ಎಲ್ಲಾ ಖರೀದಿಯ ಮೇಲೆ 10-15% ಡಿಸ್ಕೌಂಟ್. ಮದುವೆ ಸಮಾರಂಭದ ಖರೀದಿಗೆ ವಿಶೇಷ ರಿಯಾಯಿತಿ. MP ಸ್ಟೋರ್ ನಿಯರ್ ಬಸ್ ಸ್ಟ್ಯಾಂಡ್ ನಾಪೋಕ್ಲು. 2023-24 ಶೈಕ್ಷಣಿಕ ವರ್ಷದ ಸೈನಿಕ್ ಸ್ಕೂಲ್ ಎಂಟ್ರೆನ್ಸ್ ಎಕ್ಸಾಮ್ಗಾಗಿ ಕೋಚಿಂಗ್ ಇದೀಗ ಸ್ವಾಸ್ಥ್ಯ ಸಂಪೂರ್ಣ ಯೋಗ ಕೇಂದ್ರ, ಗ್ರಾಮ ಪಂಚಾಯಿತಿ ವಾಣಿಜ್ಯ ಸಂಕೀರ್ಣ, ಮುಖ್ಯ ರಸ್ತೆ ಗೋಣಿಕೊಪ್ಪದಲ್ಲಿ ಆರಂಭಗೊಂಡಿದೆ. ಆಸಕ್ತರು ಈ ತಿಂಗಳ 30 ಹೆಸರು ನೋಂದಾಯಿಸಿಕೊಳ್ಳಬೇಕು. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಮೊಬೈಲ್ 7009865119. ನಿಧನ ಸುದ್ದಿ. ಕಿರುಗೂರು ಗ್ರಾಮ ಹೊನ್ನಿಕೊಪ್ಪಲು ನಿವಾಸಿಯಾದ ಮಡಿವಾಳರ ಸುಂದರಿ ಅವರ ಪತ್ನಿ ಶ್ರೀಮತಿ ತಿಮ್ಮಾಜಮ್ಮನವರು ಇಂದು ಸಂಜೆ 5:30 ನಿಧನರಾಗಿದ್ದು, 93 ಪ್ರಾಯದ ತಿಮ್ಮಾಜಮ್ಮನವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 12 ಹೊನ್ನಿಕೊಪ್ಪಲು ಗ್ರಾಮದ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಪೊನ್ನಂಪೇಟೆ ಕಿರಗೂರು ನಿವಾಸಿ ಚಿರಿಯಪಂಡ ಮೂಕ ಪೂವಯ್ಯ ಅಯ್ಯಂಗ 86 ಬಯತ್ಲು ಇಂದು ಪೊಲಕ ಮರಣಪಟ್ಟಿದ್ದು, ಚಿರಿಯಪಂಡ ಮೂಕ ಪೂವಯ್ಯ ಅಂಗಡ ಕಿರಿಕಾರ್ಯ ನಾಳೆ ಪೊಲಕ 10:30 ಸ್ವಂತ ಮನೆಯಲ್ಲಿ ನಡಪ. ಹರಿಹರ ಗ್ರಾಮತ್ರ ಕೊಟ್ಟಂಗಡ ಬಿ ಮೋಟಯ್ಯ ಅಯ್ಯಂಗ ಇಂದು ಮಜ್ಜನ ಮರಣಪಟ್ಟಿದ್ದು, ಹರೀಶ್ ಗಿರೀಶ್ ಅಯ್ಯಂಗಡ ಪಪ್ಪ ಕೊಟ್ಟಂಗಡ ಬಿ ಮೋಟಯ್ಯ ಅಯ್ಯಂಗಡ ಕಿರಿಕಾರ್ಯ ನಾಳೆ ಮಜ್ಜನ 12 ಹರಿಹರ ಗ್ರಾಮತ್ರ ಸ್ವಂತ ಮನೆಯಲ್ಲಿ ನಡಪ. ನಿಧನ ಸುದ್ದಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕ ಬಜಾರ್ ನಲ್ಲಿ 1000 ರೂಪಾಯಿಯಂತೆ 12 EMI ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್ ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್ ಕೊಯ್ನೂರ್ ರೋಡ್ ಮಡಿಕೇರಿ ಮತ್ತು ಅಪೋಸಿಟ್ DCC ಬ್ಯಾಂಕ್ ನಾಪೋಕ್ಲು. ಕಾಲ್ 9900027-0049. ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಕಾಳಿಮಡ ಮಮತಾ ಜನ. ಸರ್ಕಾರ ಇಕ್ಕಾಕಲೇ ಗೋಹತ್ಯೆ ನಿಷೇಧ ಕಾಯ್ದೆನ ಜಾರಿಗೆ ಕೊಂಡು ಬಂದಿತ್ತು. ಎತ್ತು ಪಯ್ಯು ಕಡ್ಚಿಯೊಳ ಕಸಾಯಿಖಾನೆಗೆ ಎಡ್ತಪೋಕತನಕ್ಕೆ ತಡ್ಕೊಂಡು ಈ ನಿಟ್ಟಲು ಚೆಕ್ಪೋಸ್ಟ್ಲು ಬಿಗಿಯಾನ ಕ್ರಮ ಎಡ್ತವನಕ್ಕೆ ಪಶುಪಾಲನಾ ಇಲಾಖೆಯ ಸಚಿವ ಪ್ರಭು ವಿ ಚವ್ಹಾಣ್ ಅಣ್ಣುಚಿ. ಮಡಿಕೇರಿ ಜಿಲ್ಲಾಧಿಕಾರಿ ಕಚೇರಿ ಸಭಾಬಾಡಲು ಇಂದು ಗೋಶಾಲ ನಿರ್ಮಾಣ ಗೋಹತ್ಯೆ ನಿಷೇಧ ಕಾಯ್ದೆನ ಸರಿಯಾಯಿತು ಜಾರಿಗೆ ಕೊಂಡವಪ್ಪ ಇಲಾಖೆಯ ಕಾರ್ಯಕ್ರಮ ಅನುಷ್ಠಾನಕ್ಕೆ ಸಂಬಂಧಪಟ್ಟನಕ್ಕೆ ಅಧಿಕಾರಿ ಡಿಲಿಂಜ ಮಾಹಿತಿ ಎಡ್ತಂಡತ್ತು. ಚೆಕ್ಪೋಸ್ಟ್ಲ ಪಶುವೈದ್ಯ ಸಿಬ್ಬಂದಿಯಡ ಕೂಡ ಪೊಲೀಸುಗಳ ನೇಮಕ ಮಾಡುವನಕ್ಕೆ ಇಲಾಖೆಯ ಅಧಿಕಾರಿಯಕ್ಕೆ ಇವು ಸೂಚನೆ ಕೊಡ್ತತ್ತು. ಕೋಡಿಯಾಡಿನ ಶಾಸಕ ಮಂಡೆಪಂಡ ಅಪ್ಪಚುರಂಜನ್ ಗೋಮಾಳತ್ತರ ಜಾಗತ್ತಿನ ಕಡ್ಡಾಯ ಆಯಿತು ಕಾದು ಬೆಕ್ಕೊಂಡು ಪಿಂಜಾಪ ಸೆಪ್ಟೆಂಬರ್ ಆಕಿರೊಳಲು ಗೋಶಾಲೆನ ಶುರು ಮಾಡುವನಕ್ಕೆ ಉಂಡು ಇವು ಅಣ್ಣುಚಿ ಮುಖ್ಯಪಟ್ಟವು ಹಾಜರಿಂಜತ್ತು. ಕೊಡಗು ಪಿಂಜ ದಕ್ಷಿಣ ಕನ್ನಡ ಜಿಲ್ಲೆಯ ಗಡಿಭಾಗತ್ಲು ಇಂದು ಪೊಲಾಕ ಭೂಮಿ ಗಿಡ್ತ ವರದಿಯಾಯಿತು. ಇದಂಡ ಕೇಂದ್ರ ಬಿಂದು ಕೊಡಗುಲೆ ಉಂಡು ಗೊತ್ತಾಯಿತು. ಮಡಿಕೇರಿ ತಾಲೂಕರ ಚೆಂಬು ಗ್ರಾಮತಿಂಜ 5.2 km ವಾಯವ್ಯ ದಿಕ್ಕಲು ಭೂಮಿರ 15 km ಆಳತ್ತು ರಿಕ್ಟರ್ ಮಾಪನತ್ತಲು 3.0 ಭೂಮಿ ಗಿಡ್ತ ವರದಿಯಾಯಿತು ಎಂದು ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರ ಅರಿಚಿಟ್ಟಿತು. ಭೂಮಿ ಗಿಡ್ತ ಅನುಭವ ದಾರ್ಕೆಂಗಿ ಆಚೆಂಗಿ ಈ ನಂಬರ್ಗೆ ಫೋನ್ ಮಾಡಲೊಂದು ವಿಪತ್ತು ಉಸ್ತುವಾರಿ ಕೇಂದ್ರ ಅರಿಚಿಟ್ಟಿತು. 08 7 7 7 1 0 7 7. ಕುಶಾಲ್ ನಗರ ತಾಲೂಕರ ಕೂಡಿಗೇಲುಳ್ಳ ಜಾನುವಾರು ಸಂವರ್ಧನಾ ಪಿಣ್ಯ ತರಬೇತಿ ಕೇಂದ್ರಕ್ಕೆ ಪಶುಸಂಗೋಪನಾ ಸಚಿವಗಳಾದ ಪ್ರಭು ವಿ ಚವ್ಹಾಣ್ ಇಂದು ಹೋಯಿತು.